ಅವರು ತಮ್ಮ ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಅಂದ್ರೆ ನಾವು ಕಷ್ಟಪಟ್ಟು ಬೆಳೆದಿರ್ತೀವಿ, ಅದಕ್ಕೆ ಇನ್ನೊಂದಷ್ಟು ಶ್ರಮ ಹಾಕಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅನ್ನುವ ಕಾರಣದಿಂದಾಗಿ, ಹಾಗೂ ಒಂದಷ್ಟು ಉದ್ಯೋಗವೂ ಕೂಡ ಸಿಗುತ್ತೆ. ವರ್ಷ ಪೂರ್ತಿ ನಾವು ಕೆಲಸವನ್ನ ಮಾಡಬಹುದು. ಏನಾದರೂ ಒಂದಷ್ಟನ್ನ ಮಾಡಬೇಕು ಅಂತ ಹೇಳಿದಾಗ ನಾವು ಯಾವಾಗಲೂ ಕೂಡ ಜಾಗೃತರಾಗಿರ್ತೀವಿ, ಸೋಮಾರಿಗಳಾಗಲ್ಲ, ಬೆಳಗ್ಗಿಂದ ಸಂಜೆಯವರೆಗೂ ಕೂಡ ಚಟುವಟಿಕೆಯಿಂದ ಇರ್ತೀವಿ ಅಂತ ಹೇಳಿ ತಾವೇ ತಮ್ಮ ಕೃಷಿ ಉತ್ಪನ್ನಗಳಿಗೆ ಸಂಸ್ಕರಣೆಯನ್ನು ಮಾಡ್ತಕ್ಕಂಥದ್ದು, ಮೌಲ್ಯವರ್ಧನೆಯನ್ನು ಮಾಡ್ತಕ್ಕಂಥದ್ದು, ಆ ಮೂಲಕ ಬೇರೆ ಎಲ್ಲಿ ಮಾರುಕಟ್ಟೆ ಇರುತ್ತೋ ಅಂತಹ ಮಾರುಕಟ್ಟೆಗಳಿಗೆ ಹೋಗಿ ಮಾರಾಟವನ್ನು ಮಾಡ್ತಕ್ಕಂತಹ ಒಂದು ಹವ್ಯಾಸವನ್ನು ರೂಢಿಸಿಕೊಂಡಿದ್ದಾರೆ. ನಮ್ಮ ಬಹುತೇಕ ಕೃಷಿಕರು ಇದೇ ಹವ್ಯಾಸವನ್ನು ರೂಢಿಸಿಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ, ಆದಾಯವೂ ಕೂಡ ಹೆಚ್ಚಾಗಿ ಲಭಿಸುತ್ತೆ. ಈ ನಿಟ್ಟಿನಲ್ಲಿ ಲತಾ ಅವರು ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಆದರ್ಶವಾಗಿದ್ದಾರೆ. ಹೇಗೆ ಅವರು ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಯಾವಾಗಿನಿಂದ ಮಾಡ್ತಾ ಇದ್ದಾರೆ, ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲತಾ ಅವರಿಗೆ. ನಮಸ್ಕಾರ ಸರ್. ತಾವು ಮೂಲತಃ ಕೃಷಿಕರು, ನಿಮ್ಮ ಎಷ್ಟು ಜಮೀನಿದೆ ಮತ್ತೆ ಏನೇನು ಬೆಳೆಗಳನ್ನ ಅದರಲ್ಲಿ ಬೆಳೆದಿದ್ರಿ? ನಮ್ದು 4 ಎಕರೆ ಜಮೀನಿದೆ ಸರ್. 4 ಎಕರೆಲಿ ತೆಂಗು, ಮಾವು, ಸಪೋಟ, ಪಪ್ಪಾಯ, ಅರಣ್ಯ ಕೃಷಿಗಳು, ಹೆರಳಿಕಾಯಿ, ವಿಳ್ಯದೆಲೆ, ಅಡಿಕೆ, ಸೀಬೆ ಮುಂತಾದವುಗಳೆಲ್ಲ ಹಾಕಿದ್ದೀವಿ ಸರ್. ಆಲ್ ಸೀಸನ್ ಮಾವು, ಇತ್ತೀಚೆಗೆ ಆಲ್ ಸೀಸನ್ ಮಾವು, ಎಲ್ಲ ವಿಧವಾದ ಹಣ್ಣಿನ ಗಿಡಗಳು, ಮೆಡಿಸಿನಲ್ ಪ್ಲಾಂಟ್ಗಳು. ಹಾಗೆ ನಾನು ಜಮೀನಲ್ಲೇ ಮನೆ ಇರೋದ್ರಿಂದ ಪಕ್ಕದಲ್ಲಿ ಆರ್ಕಿಡ್, ಆಂಥೋರಿಯಮು, ಮೆಡಿಸಿನಲ್ ಪ್ಲಾಂಟ್ಗಳು, ಎಲ್ಲ ವಿಧವಾದ ಗಿಡಗಳು, ಸ್ಟ್ರಾಬೆರಿಗಳು, ತುಂಬ ಸೇವಂತಿಗೆಗಳು, ಈ ಥರದ್ದೆಲ್ಲ ನಾನು ಗಿಡಗಳೆಲ್ಲ ಹಾಕಿ ಅವುಗಳೆಲ್ಲ ಮಾರಾಟ ಮಾಡ್ತೀನಿ ಸರ್. ನಾನು ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಿದ್ದೀರಿ? ನಾನು ಜಮೀನ್ದಾರ್ ಮನೆಗೆ ಸೇರಿರೋದು 34 ವರ್ಷ ಆಯ್ತು ಅಂತ ಅನ್ಕೋತೀನಿ. ಜಮೀನ್ದಾರ್ ಮನೆ ಆದ್ರಿಂದ ನನಗೆ ಇವ್ರ ಜೊತೆ ಕೆಲಸ ಮಾಡೋದು ಇವೆಲ್ಲ ನೋಡಿ ತುಂಬಾ ಒಲವಿತ್ತು. ಮುಂದೆ ಒಂದ್ ದಿವಸ ನಾವು ತೋಟ ಎಲ್ಲ ಮಾಡ್ತೀವಿ ಅಂತ ನಾನು ಕನಸು ಕಂಡಿರ್ಲಿಲ್ಲ. ಹಾಗೆ ಸಿಟಿಗೆ ಮಕ್ಕಳನ್ನ ಓದ್ಸಕ್ಕೆ ಆಲೂರಿಗೆ ಅಂತ ಹೋದ್ವಿ ನಾವು ಕೆಂಚನಹಳ್ಳಿ ಗ್ರಾಮದಿಂದ. ಆನಂತರ ನನ್ನ ಯಜಮಾನ್ರಿಗೆ ತೋಟ ಮಾಡ್ಬೇಕು ಅಂತ ಎಲ್ಲ ಆಸೆ ಆಗಿ ಅಡಿಕೆ, ತೆಂಗು, ಮಾವು, ಸಪೋಟ ಇವುಗಳನ್ನೆಲ್ಲ ಅವರು ಹಾಕಿ ನಾನು ದಿನ 3 ಮೈಲಿ ನಡ್ಕೊಂಡ್ಬಂದು ನಡ್ಕೊಂಡೋಗಿ, ಆಗಿನ ಕಾಲದಲ್ಲಿ ಬಸ್ ಕನ್ವೆನೆಂಟೆಲ್ಲ ಇಲ್ಲ, ನಾನು ಬಂದು ಅವುಗಳನ್ನೆಲ್ಲ ಪೋಷಣೆ ಮಾಡ್ತಾ ಇದ್ದೆ ಸರ್. ನಾನು ಒಂದು 22 ಬೋರ್ವೆಲ್ ತೆಗ್ಸಿದ್ರು, ಅದು ನೀರು ಬರಲಿಲ್ಲ. ಹಿಂಗೆ ಮಳೆಗಾಲದಲ್ಲಿ ಅವರು ಗಿಡಗಳನ್ನ ಕೂರಿಸ್ಬಿಟ್ರು, ನೀರು ಆಗ್ಬಿಡುತ್ತೆ, ಬೋರ್ವೆಲಲ್ಲಿ ನೀರು ಬರುತ್ತೆ ಅಂತ. ನೀರು ಬರಲೇ ಇಲ್ಲ ಸರ್. ನಾನು ಒಂದು 2 ವರ್ಷ ಅವಕ್ಕೆ ಹೊತ್ತು ಇದು ಮಾವಾಗಲಿ, ಸಪೋಟ ಆಗಲಿ, ತೆಂಗಾಗಲಿ ಕಾಪಾಡಿದೆ ಸರ್. ತೆಂಗಿಗೊಂದಕ್ಕೆ ಮುಂದೆ ಮುಂದೆ ನೀರು ಕೊಟ್ಕೊಂಡ್ವಿ, ಸಪೋಟಕ್ಕಾಗಲಿ ಮಾವಾಗಲಿ ನೀರು ಕೊಡಲಿಲ್ಲ. ತಂತಾನೆ ಸಪೋಟ ಗಿಡಗಳೆಲ್ಲ ಬಂದ್ವು ಸರ್. ಒಂದು 250 ಸಪೋಟ ಇದೆ, ಒಂದು 250 ಮಾವಿದೆ, 100 ತೆಂಗಿದೆ ಸರ್. ಏನು ಓದಿದ್ರಿ ಲತಾ ಅವರೇ ನೀವು? ನಾನು ಓದಿರೋದು ಪಿ ಯು ಸಿಗೆ ಹೋದೆ ಸರ್ ಅಷ್ಟೇ. ಮದುವೆ ಆಯಿತು, ಮಕ್ಕಳುಗಳು, ಜವಾಬ್ದಾರಿ ಹೆಚ್ಚಾಯಿತು. ನನ್ನ ಅತ್ತೆ ಮನೆಯಲ್ಲಿ ಹೈನುಗಾರಿಕೆ ತುಂಬ ಇತ್ತು, ರಾಶಿ ದನಗಳು. ನನ್ನ ತವ್ರ ಮನೆಯಲ್ಲೂ ಅದು ಅಭ್ಯಾಸ ಇತ್ತು, ಹಾಗೆ ಅತ್ತೆ ಮನೆಯಲ್ಲೂ ಅದು ಅಭ್ಯಾಸ ಆಯಿತು. ನಾನು ಕಂಟಿನ್ಯೂ 30 ವರ್ಷದಿಂದನೂ ಸಿಟಿಲಿದ್ದರೂ ನಾನು ದನಗಳು ಇಟ್ಕೊಂಡಿದ್ದೆ ಸರ್. ಹಾಲು, ಮೊಸರು ಇವುಗಳೆಲ್ಲ ಮಾಡಿ ಮತ್ತೆ ಬೆಣ್ಣೆ ಮಾಡಿ ನಾನು ಅದನ್ನು ಸೇಲ್ ಮಾಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲೂ ನಾನು ತಿಂಗಳಲ್ಲಿ 10 ಕೆಜಿ ತುಪ್ಪ ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ ಸರ್. ನಾನು ಬಾಲ್ಯದಿಂದಲೂ ಕೂಡ ಕೃಷಿಯ ಕೆಲಸಗಳ ಪರಿಚಯ ಇತ್ತ ನಿಮಗೆ? ಅಂದ್ರೆ ತುಂಬಾ ಏನ್ ತಿಳ್ಕೊಂಡಿರ್ಲಿಲ್ಲ ಸರ್. ನನ್ನ ತಂದೆ ಮನೆಯಲ್ಲಿ ಒಂದು ಹಿತ್ತಲಲ್ಲೇ ಎಲ್ಲಾ ತರದ್ದು ಮಾದ್ಲುಕಾಯಿ ಆಗಿರ್ಬೋದು, ಸೀಬೆ ಆಗಿರ್ಬೋದು, ತೆಂಗಾಗಿರ್ಬೋದು. ನನ್ನ ಅಪ್ಪನ್ಗೆ ತುಂಬಾ ಆಸಕ್ತಿ ಸರ್, ಗಿಡಗಳೆಲ್ಲ ಬೆಳೆಸೋದು, ಜಮೀನು ಅಂತಂದ್ರೆ ಹಸು ಅವೆಲ್ಲ. ನನಗೂ ಒಲವು ಇತ್ತು. ಹಾಗೆ ನನ್ನ ಗಂಡನ ಮನೆಗೆ ಬಂದ್ಮೇಲೆ ನನ್ನ ಗಂಡನ್ಗೂ ತೋಟ ಇವೆಲ್ಲ ತುಂಬಾ ಇಷ್ಟ, ಹಸುಗಳು ಇವೆಲ್ಲ ತುಂಬಾ ಇಷ್ಟ. ಹಾಗಾಗಿ ನನ್ಗೆ ಅದ್ರ ಕಡೆ ಒಲವು ಜಾಸ್ತಿ ಆಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಅಪ್ಪ ಪೊಲೀಸ್ ಆಫೀಸರ್ ಇದ್ರಿಂದ ಎಲ್ಲೋಗ್ತಾರೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋರು. ಸ್ಕೂಲು ಅಕ್ಕೂರು ಸೊಳ್ಳಿ ಅಂತ ಇದೆ, ಅಲ್ಲಿ ಒಂದು ಗುಡಿಸಲಿನ ಸ್ಕೂಲು ಸರ್, ಕೆಳಗಡೆ ಸಗಣಿಯಿಂದ ಸಾರ್ಸ ಅಂತದ್ದು ಅದು. ಆ ಶಾಲೆಯಲ್ಲಿ ಓದ್ದೆ, ಅಲ್ಲಿ ಶಾಲೆಯಲ್ಲಿ ಓದ್ಕೊಂಡು ಹಾಗೆ ಅಲ್ಲಿ ಕ್ವಾರ್ಟರ್ಸ್ ಇತ್ತು. ನಾನು ಮೇನ್ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ದು ಅಂತ ಅನ್ಕೋತೀನಿ. ಮೆಣಸಿನ ಗಿಡಗಳೆಲ್ಲ ಬೆಳೆದೆ ನಾನು. ಮೆಣಸಿನ ಗಿಡಗಳು ನನ್ನ ಅರ್ಧ ಹೈಟಿಗೆ ಬಂದ್ಬಿಟ್ವೆ ಸರ್. ನನಗೆ ಖುಷಿ ಆಯಿತು. ಅವರು ನಾನು ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಪೊಲೀಸ್ ಆಫೀಸರ್ ಇದ್ರು, ಅವ್ರು ಗುಲಾಬಿ ಗಿಡಗಳು ಬೆಳೆಸಿದ್ರು. ಅದನ್ನೇ ನಾನು ನೋಡಿಕೊಂಡು ನಾನು ಈ ಥರ ಎಲ್ಲ ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ನನಗೆ ಸಾಮಾನ್ಯ ಒಂದು 8ನೇ ಕ್ಲಾಸಿಂದ ಬಂತು ಸರ್. ಇದು ನನಗೆ ತುಂಬಾನೇ ಒಲ್ವು, ಹಾಗಾಗಿ ಮಾಡಕ್ ಶುರು ಮಾಡಿದೆ. ಈಗ ಸಾಮಾನ್ಯವಾಗಿ ಯಾರಾದ್ರೂ ನೌಕರರನ್ನ ಮದುವೆ ಆದ್ರೆ ಕೃಷಿಯನ್ನ ಸಂಪೂರ್ಣ ಮರೆತು ಬಿಡ್ತಾರೆ. ಉದ್ದೇಶಪೂರ್ವಕವಾಗಿ ಮರೆಯೋದಿಲ್ಲ, ಸಾಕಷ್ಟು ಅವ್ರಿಗೆ ಎಷ್ಟು ಜೀವನಕ್ಕೆ ಬೇಕೋ ಅಷ್ಟು ಆದಾಯ ಬರ್ತಾ ಇರುತ್ತೆ, ಜೊತೆಗೆ ಮಕ್ಕಳು ಮರಿ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋಂಥದ್ದು, ಹಾಗಾಗಿ ಸಂಪೂರ್ಣವಾಗಿ ಒಂಥರ ದೂರ ಆಗ್ಬಿಡ್ತಾರೆ. ನಿಮ್ಗೆ ಹೆಂಗೆ ಕೃಷಿ ಬಗ್ಗೆ ಇಷ್ಟೊಂದು ಪ್ರೀತಿ ಬಂದಿದ್ದು? ಸರ್, ನನಗೆ ಹಳ್ಳಿ ಅಂದ್ರೇ ಇಷ್ಟ. ಸಿಟಿ ಅಂದ್ರೆ ಹೋಗ್ಬೇಕು, ಅಲ್ಲಿ ಏನಾದ್ರೂ ತಗೊಂಬರ್ಬೇಕು, ಪರ್ಚೇಸ್ ಮಾಡ್ಕೊಂಬರ್ಬೇಕು, ಬಂದು ಹಳ್ಳಿ ಸೇರ್ಕೊಂಡ್ಬಿಡ್ಬೇಕು. ಹಳ್ಳಿ ಜೀವನನೇ ಒಲವು ನನಗೆ ಎಲ್ಲೇ ಇದ್ರು. ಹಾಗೆ ನಾನು ಕೂರ್ಗಲ್ಲಿ ಇದ್ದಿದ್ರಿಂದ ಸುತ್ತಮುತ್ತಲು ಗಿಡ ಎಲ್ಲ ಬೆಳೆಸೋದನ್ನ ನಾನು ನೋಡ್ತಾ ಇದ್ದೆ ಸರ್. ಅಲ್ಲಿ ನನಗೆ ಚಿಕ್ಕದ್ರಿಂದ ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಸುತ್ತೀನಿ ಅದನ್ನೆಲ್ಲ ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಡಿರ್ತಾ ಇದ್ದೆ ಸರ್. ನನಗೆ ಮದುವೆ ಆದ ನಂತರ ನನ್ನ ಯಜಮಾನರು ಇಷ್ಟೊಂದೆಲ್ಲ ನನಗೆ ಮಾಡೋಕೆ ಅವಕಾಶ ಕೊಟ್ಟಿರಲಿಲ್ಲ. ನಾನು ಹೊರಗಡೆಗೆ ಹೋಗಂಗಿಲ್ಲ, ನಾಲ್ಕು ಗೋಡೆ ಮಧ್ಯ ಇದ್ದು ಮಕ್ಕಳನ್ನ ನೋಡ್ಕೊಂಡು ಹಿಂಗೆ ಮಕ್ಳು ದೊಡ್ಡವರಾದ್ಮೇಲೆ ಸ್ಕೂಲಿಗೆ ಕಳ್ಸ್ಕೊಂಡು ತೋಟಕ್ಕೆ ಅಂತ ಬರ್ತಾ ಇದ್ದೆ. ಬರ್ತಾ ಬರ್ತಾ ನನ್ನ ಮಗಳಿಗೆ ಮದುವೆ ಆದ್ಮೇಲೆ ನನ್ನ ಮಗಳಿಗೊಂದು ಸ್ಪೆಷಲ್ ಚೈಲ್ಡ್ ಆಯ್ತು ಸರ್. ಮಗುಗೋಸ್ಕರ ನಾನು ಮೈಸೂರಿಗೆ ಸ್ಪೀಚ್ ಅಂಡ್ ಇಯರಿಂಗ್ ಕರ್ಕೊಂಡೋಗಿ ಅವನಿಗೆ ಥೆರಪಿಗಳೆಲ್ಲ ಕೊಡಿಸ್ಬೇಕಿತ್ತು, ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು, ಫಿಸಿಯೋಥೆರಪಿ ಆಗಬೇಕಿತ್ತು ಅವನಿಗೆ, ಅವ್ನು ಸ್ಪೆಷಲ್ ಸ್ಕೂಲಿಗೆಲ್ಲ ಸೇರಿಸ್ಬೇಕಿತ್ತು. ಅವನನ್ನು ಕರ್ಕೊಂಡು ನಾನು ಮೈಸೂರಿಗೆ ಹೋದೆ ಸರ್. ಮಗಳನ್ನು ಹಂಗೆ ಅಲ್ಲೇ ಎಲ್ ಎಲ್ ಬಿ ಮಾಡಿಸೋಣ, ಮಗುನು ನಾನು ಟ್ರೀಟ್ಮೆಂಟಿಗೆಲ್ಲ ಕರ್ಕೊಂಡೋಗಕ್ಕಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಸರ್. ಅಲ್ಲಿ ಕರ್ಕೊಂಡೋದಾಗ ನನಗೆ ಪಕ್ಕದ ಮನೆಯವರು ಅಚಾನಕ್ ಪರಿಚಯ ಆದ್ರು, ಸೌಮ್ಯ ಅಂತೇಳಿ. ಅವ್ರಿಗೆ ನಾನು ಸ್ವಲ್ಪ ನನ್ನ ಮೊಮ್ಮಗಗ್ ಮಾಡ್ತಾ ಇದ್ದ ಮಾಟ್ ಪೌಡರ್ನ ಕೊಟ್ಟೆ ನಾನು. ಸ್ವಲ್ಪ ಅಲ್ಪ ಮನೇಲಿ ಇದ್ದಿದ್ದೆ ಹಾಕಿ ಮಾಡ್ತಾ ಇದ್ದೆ ನಾನು. ಅದನ್ನ ಕೊಟ್ಟ ತಕ್ಷಣ ಅವರಿಗೆ ತುಂಬಾ ಖುಷಿ ಆಯ್ತು. ಅದು ಟೇಸ್ಟ್ ಮಾಡಿ ಅವ್ರು ಹೇಳಿದ್ರು, ನೀ ಮನೇಲೆ ಇರ್ತೀಯಲ್ವಾ, ನಾನು ನಿಂಗೆ ಇದನ್ನ ಆರ್ಡರ್ ಕೊಡ್ತೀನಿ ಅಂತೇಳಿ ಒಂದು 5 ಕೆಜಿಯಿಂದ ನನಗೆ ಸ್ಟಾರ್ಟ್ ಮಾಡಿಸಿದ್ರು ಸರ್. ನಾನು ವಿಳ್ಯದೆಲೆ ಬೆಳೀತಾ ಇದ್ದೆ ಮನೇಲಿ, ಆ ವಿಳ್ಯದೆಲೆನ ಅವ್ರಿಗೆ ತಗೊಂಡೋಗಿ ಕೊಟ್ಟೆ ಸರ್. ನಾನು ನನಗೇನು ಮಾಡಕ್ ಗೊತ್ತಿರ್ಲಿಲ್ಲ ಆಕ್ಚುಲಿ. ಆಮೇಲೆ ನನ್ನ ನಂತರ ವಿಳ್ಯದೆಲೆ ಕೊಟ್ಮೇಲೆ ಅವರು ನನಗೆ ವಿಳ್ಯದೆಲೆ ಡ್ರೈ ಪಾನ್ ಮಾಡೋದನ್ನ ಸ್ವಲ್ಪ ಹೇಳ್ಕೊಟ್ರು. ಅವ್ರು ಸ್ವಲ್ಪ ಹೇಳ್ಕೊಟ್ಟಿದ್ದಷ್ಟೇ ಸರ್. ಅದನ್ನ ನಾನು ತುಂಬಾ ಒಳ್ಳೆ ರೀತಿಲಿ ನಾನು ಮಾಡಕ್ ಶುರು ಮಾಡಿ ಅದು ನನಗೆ ಒಳ್ಳೆ ಮಾರ್ಕೆಟಿಂಗ್ ಆಗ್ತಾ ಇದೆ ಸರ್. ಇವತ್ತಿನ ದಿನದಲ್ಲಿ ನಾನು 1 ಕೆಜಿಗೆ 1,000 ರೂಪಾಯಿ ಅದನ್ನ ಮಾರಾಟ ಮಾಡ್ತಾ ಇದ್ದೀನಿ ಸರ್. ತಾವು ಹೇಳಿದ್ರಿ ತುಂಬಾ ಕಷ್ಟಪಟ್ಟು 20-22 ಬೋರ್ವೆಲ್ ಹಾಕ್ಸಿದ್ರು ಕೂಡ ನೀರು ಬರಲಿಲ್ಲ, ಅಂತ ಸಂದರ್ಭದಲ್ಲಿ ತೋಟ ಮಾಡ್ತೀವಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ, ಅದು ಹಾಳಾಗುತ್ತಲ್ಲ ಅಂತ ಹೇಳಿ ಹೊತ್ತು ನೀರು ಹುಯ್ದೆ ಅಂತ ಹೇಳಿ ಹೇಳಿದ್ರಿ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ನಿಮ್ಮ ತೋಟವನ್ನ ಕಟ್ಕೊಂಡಂತವ್ರು, ಆ ನಂತರದ ದಿವಸಗಳಲ್ಲಿ ಈ ತೋಟದಲ್ಲಿ ಬರ್ತಕ್ಕಂಥ ಉತ್ಪನ್ನಗಳನ್ನ ಹಾಗೆ ಮಾರಾಟ ಮಾಡಿದ್ರೆ ನಮ್ಗೆ ಅದಷ್ಟು ಲಾಭದಾಯಕ ಆಗೋದಿಲ್ಲ, ಅದಷ್ಟು ಒಳ್ಳೇದಲ್ಲ ಅಂತ ಅಂದ್ಕೊಂಡು ನೀವು ಈ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಂತವ್ರು. ಇದರ ಬಗ್ಗೆ ಹೇಗೆ ನಿಮಗೆ ಒಂದು ಕಾಳಜಿ ಬಂತು? ಸರ್, ನನಗೆ ಕಾಳಜಿ ಬಂತು ಅಂತಂದ್ರೆ ನಾನು ಮೈಸೂರೇ ನನಗೆ ಹೇಳಬೇಕು ಅಂದ್ರೆ ಇಷ್ಟೊಂದೆಲ್ಲ ನನಗೆ ಕಲೀಲಿಕ್ಕೆ ಅವಕಾಶ, ಜೀವನ ಈ ತರ ನಾನು ದುಡಿಯಕ್ಕೆಲ್ಲ ಕಲ್ಪಿಸಿದ್ದು ನನಗೆ ಮೈಸೂರೇ ಅಂತ ಹೇಳ್ಬೇಕು ಸರ್. ನಾನು ಮೈಸೂರಿಗೆ ಆರ್ಗ್ಯಾನಿಕ್ ಸಂತೆಗೆ ಹೋಗ್ತಾ ಇದ್ದೆ ಸರ್. ಕುವೆಂಪು ನಗರದಲ್ಲಿ ನಿಸರ್ಗ ಟ್ರಸ್ಟ್ ಅಂತ ಇದೆ, ಅಲ್ಲಿ ಅವರು ಸಂತೆ ಅರೇಂಜ್ ಮಾಡಿದ್ರು, ಆರ್ಗ್ಯಾನಿಕ್ ಸಂತೆ. ನಾನು ಅಲ್ಲಿಗೆ ಹೋಗಿ ಅಲ್ಲಿ ದುಡಿಮೆ ಮಾಡ್ತಾ ಇದ್ದೆ ಸರ್. ನಾನು ಬೆಳಗ್ಗೆ ಒಂದು 10 ಗಂಟೆಗೆ ರೀಚ್ ಆದ್ರೆ ಮಧ್ಯಾಹ್ನ 1 ಗಂಟೆಗೆ ಎಲ್ಲ ಮುಗಿದ್ಬಿಡೋದು, ವಾಪಸ್ ನಾನು ಮನೆಗೆ ಬರ್ತಾ ಇದ್ದೆ. ಆ ನಂತರ ನನಗೆ ಹಾಸನಲ್ಲಿ ಸಂತೆ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಹಾಸನಲ್ಲಿ ಸಂತೆಗೆ ಹೋಗೋಕ್ ಶುರು ಮಾಡ್ಕೊಂಡೆ. ಅವಾಗ ಮೈಸೂರು ಸಂತೆನ ಅದು ಭಾನುವಾರ ಇರೋದು ಸ್ಟಾಪ್ ಮಾಡಿದೆ. ಆಮೇಲೆ ನನಗೆ ಹೀಗೆ ಏನು ಗೊತ್ತಿರ್ಲಿಲ್ಲ ನನಗೆ. ನಾನು ಹೋಗ್ತಾ ಹೋಗ್ತಾ ದುಡಿಮೆ ಹೆಚ್ಚಾದ್ರಿಂದ ನಾನು ಇದನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಹೆಂಗೆ, ಹಿಂಗ್ ಮಾಡಿದ್ರೆ ಹೆಂಗೆ ಅಂತೇಳಿ ನಾನೇ ಹೆರಳಿಕಾಯಿ ನಮ್ಮ ತೋಟದಲ್ಲೇ ಇರೋದ್ರಿಂದ ಹೆರಳಿಕಾಯಿ ಉಪ್ಪಿನಕಾಯಿ ಮಾಡಕ್ ಶುರು ಮಾಡಿದೆ ಸರ್. ಹೆರಳಿಕಾಯಿ ಉಪ್ಪಿನಕಾಯಿಗೆ ಒಳ್ಳೆ ಬೇಡಿಕೆ ಇದೆ. ಹಾಗೆ ನಲ್ಲಿಕಾಯಿನ ನಾನು ಬೆಳೀತಾ ಇಲ್ಲ ಆಕ್ಚುಲಿ, ತರಸ್ಕೊತೀನಿ. ತರಸ್ಕೊಂಡು ನಲ್ಲಿಕಾಯಿ ತೊಕ್ಕು ಮಾಡ್ತೀನಿ, ಅಮಟೆಕಾಯಿ ಉಪ್ಪಿನಕಾಯಿ ಮಾಡ್ತೀನಿ, ಎಲ್ಲಾ ವಿಧವಾದ ಉಪ್ಪಿನಕಾಯಿಗಳು ಮಾಡ್ತೀನಿ. ಹಲಸಿನ ಮರ ಇದೆ ನಮ್ಮನೇಲಿ, ಹಲಸನ್ನ ಬಳಸ್ಕೊಂಡು ಹಲಸಿನ ಜಾಮ್ ಮಾಡ್ತೀನಿ, ಹಾಗೆ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡ್ತೀನಿ. ಸಪೋಟ ಮರ ಇದೆ, ಸಪೋಟನ ಬಳಸ್ಕೊಂಡು ಸಪೋಟ ಬನಾನಾ ಪಪ್ಪಾಯ ಎಲ್ಲ ಹಾಕಿ ಹಲ್ವಾ ಮಾಡಕ್ ಶುರು ಮಾಡಿದೆ ಸರ್. ಈ ಹಲ್ವಾ ಕಲ್ತಿದ್ದು ಹೆಂಗೆ ಅಂದ್ರೆ, ನಾನು ಜಿಲ್ಲಾ ಪಂಚಾಯತಿಯಿಂದ ನನಗೆ ಹೈದರಾಬಾದಿಗೆ ಸರಸ್ ಮೇಳ ಕಳಿಸ್ಕೊಟ್ರು ಸರ್. ನನಗೆ ಸರಸ್ ಮೇಳ ಕಳಿಸ್ಕೊಟ್ಟಾಗ ಅಲ್ಲಿ ಬೇರೆ ರೀತಿನಲ್ಲಿ ಹಲ್ವಾ ಮಾಡಿದ್ದನ್ನ ನೋಡಿದೆ ಸರ್. ನಾನು ಮನೆಗೆ ಬಂದ್ಮೇಲೆ ಯೋಚನೆ ಮಾಡಿದೆ, ನಾನು ಯಾಕೆ ಫ್ರೂಟ್ಸ್ಗಳಿದ್ದಾವೆ, ಫ್ರೂಟ್ಸಲ್ಲಿ ಹಲ್ವಾ ಮಾಡಬಾರ್ದು ಅಂತ ಯೋಚನೆ ಮಾಡಿ ಹಲ್ವಾ ಶುರು ಮಾಡಿದೆ ಸರ್. ನಾನು ಆ ಹಲ್ವಾ 1 ಕೆಜಿಗೆ 600 ರೂಪಾಯಿಂದ 800 ರೂಪಾಯಿ ತನಕ ಮಾರ್ಕೆಟಿಂಗ್ ಮಾಡ್ತೀನಿ ಸರ್. ಈ ಬರ್ತ್ಡೇಗಳಲ್ಲಿ ಕೇಕ್ ಕಟ್ ಮಾಡೋದಕ್ಕಿನ್ನ ಇದು ಕೇಕ್ ತರನೇ ಇರುತ್ತೆ, ಹಲ್ವಾನ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಇಷ್ಟಪಟ್ಟು ಹಲ್ವಾ ಮಾಡಿಸ್ಕೊಂಡು ಕೇಕ್ ತರ ಕಟ್ ಮಾಡ್ಕೋತಾರೆ ಸರ್. ಹಾಗೆ ನಾನು ಅಕ್ಸೆಲ್ ಅಡ್ಡು ಮಾಡ್ತೀನಿ. ಅಕ್ಸೆಲ್ ಅಡ್ಡೂ ಅಷ್ಟೆ, ಏನ್ ಮಾಡ್ಬೇಕು ಅನ್ಕೊಂಡಿರ್ಲಿಲ್ಲ. ಹಿಂಗೆ ಪರಿಚಯದವ್ರೊಬ್ರು, ನೀವ್ ಯಾಕೆ ಹೀಗೆ ಮಾಡಬಾರ್ದು ಶಿವಾನಂದ್ ಸರ್ ಅಂತೇಳಿ ನನ್ಗೆ ಯಾರೋ ಕೊಟ್ರು, ಇದನ್ನ ನೀವು ಮಾಡಿ ಮೇಡಮ್, ಏನೇನೋ ಮಾಡ್ತೀರಾ ನೀವು, ಅಕ್ಸೆಲ್ ಅಡ್ ಮಾಡಿ ಅಂತ ಹೇಳಕ್ ಅವ್ರು ಶುರು ಮಾಡಿದ್ರು. ಅವಾಗ ಸುಮ್ನೆ ನಾನು ಯಾಕೆ ಕಲಿಬಾರ್ದು ಅಂತ ಅಕ್ಸೆಲ್ ಅಡ್ ಮಾಡಿದೆ ಸರ್. ಇವತ್ತು ಅಕ್ಸೆಲ್ ಅಡ್ಡಿಗೆ ಎಷ್ಟು ಡಿಮ್ಯಾಂಡ್ ಅಂದ್ರೆ, ನನಗೆ ಟೈಮೇ ಇರಲ್ಲ ನನಗೆ ಕಟ್ಲಿಕ್ಕೆ, ಅಷ್ಟೊಂದು ಡಿಮ್ಯಾಂಡು. ಜಿಲ್ಲಾದ್ಯಂತ ಕಳಿಸ್ತಾ ಇರ್ತೀನಿ ಸರ್. ಹಾಗೆ ಕೃಷಿ ಮೇಳ ಆಗಿರ್ಬೋದು, ಆರ್ಗ್ಯಾನಿಕ್ ಸಂತೆಗಳಾಗಿರ್ಬೋದು, ಮೈಸೂರಲ್ಲಿ ಮೊನ್ನೆ ಓಪನ್ ಯೂನಿವರ್ಸಿಟಿಲಿ ಹೆಣ್ಮಕ್ಳಿಗಾಗಿ ಈ ತರ ವಸ್ತು ಪ್ರದರ್ಶನ ಇಟ್ಟಿದ್ರು ಅಲ್ಲಿಗೆ. ಹಾಸನ ಜಿಲ್ಲಾ ಪಂಚಾಯತಿಂದ ಕಳಿಸ್ಕೊಡ್ತಾರೆ, ಕೃಷಿ ಇಲಾಖೆಯಿಂದ ನನಗೆ ಆಫರ್ಸ್ಗಳು ಬರ್ತವೆ, ಹಿಂಗೆ ಎಲ್ಲಾದರೂ ಮಾರ್ಕೆಟಿಂಗ್ ಇರುತ್ತೆ ಅಂತೇಳಿ. ಪರಿಚಯ ಇರೋರು, ನಾನು ಈ ಥರ ವ್ಯಾಲ್ಯೂಡಿಷನ್ ಮಾಡ್ತಾ ಇದ್ದೀನಿ, ಈ ಥರ ಮಾಡ್ತಿದ್ದಾಳೆ ಒಂದು ಲೇಡಿ ಅಂತ ಯಾರಾದರೂ ಪರಿಚಯ ಇರೋರು ನನಗೆ ಎಲ್ಲೇ ಇದ್ದರು ಕಾಂಟ್ಯಾಕ್ಟ್ ನನಗೆ ಕೊಡ್ತಾರೆ ನಂಬರ್ಸ್ಗಳನ್ನ, ಹೋಗಿ ನೀವು ಮಾರ್ಕೆಟಿಂಗ್ ಮಾಡಿ ಅಂತೇಳಿ. ನಾನೊಂದು ಹಳ್ಳಿಯಲ್ಲಿ ಕೂತಿದ್ದೀನಿ, ನನ್ನ ಮಾರ್ಕೆಟಿಂಗಿಗೆ ಯಾವುದೇ ತರಹದ ತೊಂದರೆ ಕೂಡ ಇಲ್ಲ ಸರ್. ಈ ದಿನಗಳಲ್ಲಿ ಇತ್ತೀಚೆಗೆ ಸಸ್ಯ ಸಂತೆಗೆ ಹಾಕಿದ್ದೆ ಸರ್ ಜಿ ಕೆ ವಿ ಕೆಗೆ, ಅಲ್ಲೂ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು, ತುಂಬ ಚೆನ್ನಾಗಿ ಬಿಸ್ನೆಸ್ ಆಯಿತು. ಹಾಗೆ ಕೃಷಿ ಮೇಳದಲ್ಲೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಸರ್, ಎಲ್ಲೇ ಹೋದರೂ ನಾನು ಹಾಗೆ ಬಂದೆ ಅಂತಿಲ್ಲ. ಒಂದು ವೇಳೆ ವ್ಯಾಪಾರ ಆಗಿಲ್ಲ ಅಂದರೂ ಬೇಜಾರು ಮಾಡ್ಕೊಳ್ಳಲ್ಲ ಸರ್, ಕಲಿಯೋಂಥ ತುಂಬ ಇರುತ್ತೆ, ತುಂಬ ಫ್ರೆಂಡ್ಸ್ಗಳು ಸಿಗ್ತಾರೆ, ನಾನು ಇನ್ನೇನು ಮಾಡ್ಬೋದು ಇನ್ನೇನು ಕಲಿಬೋದು ಅಂತೀನಿ. ಎಲ್ಲೇ ಹೋದರೂ ಅಲ್ಲಿಂದ ಏನಾದರೂ ಒಂದು ನಾನು ಕಲ್ತ್ಕೊಂಬರೋಂಥದ್ದು ಮಾಡ್ಕೋತೀನಿ ಸರ್. ಈ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸ ಮಾಡಿದಿರಿ, ತುಂಬಾ ಮೌಲ್ಯವರ್ಧನೆ ಮಾಡ್ತಿದ್ದೀರಿ ನೀವು ಅಂತ ಅಂದ್ರೆ, ಕೇವಲ ಒಂದು ಪ್ರಾಡಕ್ಟ್ ಅಲ್ಲ, ಸಾಕಷ್ಟು ಪ್ರಾಡಕ್ಟ್ಗಳು ನಿಮ್ಗೆ ಏನ್ ಕಣ್ಣಿಗೆ ಕಾಣುತ್ತೋ, ಏನ್ ಬೆಳಿತಿರೋ, ಅಕ್ಕಪಕ್ಕದವ್ರು ಏನ್ ಬೆಳಿತಿರೋ, ಅಂತದ್ದೆಲ್ಲ ಅದನ್ನು ಕೂಡ ತಂದು ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದನ್ನ ತಾವು ರೂಢಿಸ್ಕೊಂಡಿದ್ದೀರ. ಇದಕ್ಕೇನಾದ್ರೂ ತರಬೇತಿ ಅಂತದ್ದೇನಾದ್ರು ಪಡ್ಕೊಂಡ್ರೆ ಹೇಗೆ? ನಾನು ಮುಂಚಿನ ದಿನಗಳಲ್ಲಿ ಯಾವ ತರಬೇತಿನೂ ಪಡ್ಕೊಂಡಿರ್ಲಿಲ್ಲ ಸರ್. ನನಗೆ ಗಾಡ್ ಗಿಫ್ಟ್ ಆಗಿ ಸಿಕ್ಕಿದವರೇ ನನಗೆ ಸೌಮ್ಯ ಅನ್ನೋರು ಸರ್, ನನ್ನ ಫ್ರೆಂಡು. ನನ್ನ ತಾಯಿಯಿಂದ ಅಡುಗೆ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಗೊತ್ತು, ನನ್ನ ತಾಯಿ ಅವೆಲ್ಲ ನನಗೆ ಚೆನ್ನಾಗಿ ಕಲಿಸಿರೋದ್ರಿಂದ ಮನೇಲಿ ಅಡುಗೆ ಎಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ನನಗೆ ವಿಲ್ ಪವರ್ ಬಂದಿದೆ ಅಂದರೆ ಅದು ಅವೇಕಿಂದ ಸರ್. ಅವೇಕ ಅನ್ನೋ ಒಂದು ಸಂಸ್ಥೆ ನನಗೆ ಎಲ್ಲೋ ಒಂಚೂರು ಪೇಪರಲ್ಲಿ ಬಿದ್ದಿತ್ತು. ನಾನು ಹಳ್ಳೀಲಿ ಇರೋದ್ರಿಂದ ನಂಗೆ ಪೇಪರು ಮೊಬೈಲು ಏನೂ ಸಿಕ್ತಿರ್ಲಿಲ್ಲ ಈ 20 ವರ್ಷಗಳಲ್ಲಿ. ನನಗೆ ಅವೇಕ್ ಅನ್ನೋದು ಸಿಕ್ಕಿ ನಾನು ರಾಜಾಜಿನಗರ್ಗೆ ಅಲ್ಲಿಗೆ ಹುಡುಕೊಂಡು ಹೋದೆ ಸರ್ ಅವೇಕ್ನ. ಅಲ್ಲಿ ನನಗೆ ವಿಲ್ ಪವರ್ ಕೊಟ್ಟರು, ಸರ್ ನೀವೇನು ಮಾಡ್ತೀರಾ, ನಾನು ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ, ನಾನ್ ವೆಜ್ ಮಾಡಿ ನೀವು ಪಾರ್ಸಲ್ ಕೊಡ್ಬೋದಲ್ಲ ಅಂದ್ರೆ ನನ್ನ ಯಜಮಾನ್ರು ಒಪ್ತಾ ಇರಲಿಲ್ಲ ಅದಕ್ಕೆ. ಬಟ್ ಮನೇಲೇ ಎಲ್ರಿಗೂ ನಾನ್ ವೆಜ್ ಮಾಡ್ಬಡ್ಸೋದ್ರಲ್ಲಿ ತುಂಬ ಇಷ್ಟ ನನಗೆ, ವೆರೈಟೀಸ್ ವೆರೈಟೀಸ್ ಮಾಡೋ ಅಂಥದ್ದು. ಒಪ್ಪಲಿಲ್ಲ ಅದು, ನನಗೆ ಏನು ಮಾಡೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಮುಂಚಿನ ದಿನಗಳಲ್ಲಿ ಜಿಗ್ಜಾಗ್ ಫಾಲ್, ನಾನು ಟ್ವಿಸ್ಟೆಡ್ ವೈರಲ್, ಬುಟ್ಟಿ ಇವೆಲ್ಲ ಹಾಕ್ತಾ ಇದ್ದೆ ಸರ್, ಹಾಕಿ ನಾನು ದುಡಿಮೆ ಮಾಡ್ತಾ ಇದ್ದೆ, ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ಬಟ್ ನನಗೆ ಅದೆಲ್ಲ ನನಗೆ ಖುಷಿ ತರಲಿಲ್ಲ ಸರ್. ಇವತ್ತಿನ ದಿನಗಳಲ್ಲಿ ಈ ಆಹಾರ ಉತ್ಪನ್ನಗಳನ್ನೆಲ್ಲ ಮಾಡ್ತಾ ಇದ್ದೀನಲ್ವ ಸರ್, ಒಬ್ಬೊಬ್ರು ನನಗೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ತಾರಲ್ಲ ಸರ್, ನನಗೆ ಅವರು ಕಸ್ಟಮರ್ಸ್ಗಳು ನನಗೆ ಹೇಳೋ ಅಂಥದ್ದು ಒಬ್ಬೊಬ್ರು ಒಂದೊಂದು ಅವಾರ್ಡ್ ಕೊಟ್ಟಷ್ಟು ಖುಷಿ ಆಗುತ್ತೆ. ಅವ್ರು ಹೇಳಿದ್ದನ್ನೇ ನನಗೆ ಸ್ಫೂರ್ತಿ ಸರ್, ನಾನು ವಿಧ ವಿಧವಾಗಿ ಮಾಡಕ್ ಶುರು ಮಾಡ್ತೀನಿ ಸರ್. ನಾನು ಬಹಳ ಮುಖ್ಯವಾಗಿ ಅವೇಕಿಂದ ಏನ್ ಕಲ್ತ್ರಿ ನೀವು? ವಿಲ್ ಪವರ್ ಸರ್ ಮೇನ್ ಟ್ರೈನಿಂಗ್ ಇಂತ. ಈಗ ವಿಲ್ ಪವರ್ನ ನಾನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ ಅವಾಕಿಂದ. ಹಾಗೆ ನನಗೆ ಅವಾಕಲ್ಲಿ ಒನ್ ಡೇ ಟ್ರೈನಿಂಗ್ಗಳು ಇವೆಲ್ಲ ಹೋಗ್ತಾ ಇದ್ದೆ ನಾನು, ಅಲ್ಲಿ ಸುಮಾರು ತರಬೇತಿಗಳೆಲ್ಲ ಪಡ್ಕೊಂಡಿದ್ದೀನಿ ನಾನು ಅಲ್ಲೂ ಕೂಡ. ನಾನು ಹಾಗೆ ಲೇಡೀಸ್ಗಳಿಗೂ ಕೂಡ ಅವಾಕಿಗೆ ಸೇರ್ಸಕ್ಕೆ ಮೆಂಬರ್ಶಿಪ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವಾಕಿಗೂ ನಾನು ಕೆಲವು ಹೆಣ್ಮಕ್ಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತೀನಿ. ಹಾಗೆ ಸರ್, ಈಗ ಅವಾಕಿಂದ ಕೂಡ ನನಗೆ ಗುರುತಿಸ್ಬಿಟ್ಟು ಗ್ರಾಮೀಣ ಮಹಿಳಾ ಉದ್ಯಮಿ ಅಂತೇಳಿ ನನಗೆ ಅವಾರ್ಡ್ ಕೊಟ್ಟರು ಸರ್. ಈಗ ನೀವು ಏನೇನು ಬೆಳಿತೀರೋ, ನೀವು ಬೆಳೆದಂತ ಉತ್ಪನ್ನಗಳನ್ನ ಹೇಗೆ ಮೌಲ್ಯವರ್ಧನೆಯನ್ನ ಮಾಡ್ತಾ ಇದ್ದೀರಿ, ಯಾಕೆ ಮಾಡ್ತಾ ಇದ್ದೀರಿ, ಅದರಿಂದ ಏನು ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಹೇಳಿ ಸರ್. ನನಗೀಗ ಹಲಸಿನ ಮರ ಇದೆ, ಇಷ್ಟು ವರ್ಷನೂ ಹಲಸಿನ ಮರದಿಂದ ಸುಮ್ಮನೆ ದಾನ ಮಾಡ್ತಾ ಇದ್ದೆ ಸರ್. ಒಂದು 400-500 ಹಣ್ಣುಗಳನ್ನ, ಕಾಯಿರುವ ಕಾಯಿಗಳನ್ನ, ಹತ್ತತ್ರ 1,000 ಹಣ್ಣುಗಳು ಕಾಯಿಗಳು ಹಿಂಗೆ ದಾನ ಮಾಡಿಬಿಡೋರು ಸರ್. ಯಾವುದನ್ನು ನಾನು ದುಡ್ಡಿಗೆ ಕೊಡ್ತಾ ಇರಲಿಲ್ಲ. ತೋಟದಲ್ಲಿರುತ್ತೆ, ವರ್ಷಕ್ಕೊಂದ್ಸಲ ಬಿಡೋದು, ತಿನ್ಬಿಡ್ಲಿ ಯಾರು ಬೇಕಾದರೂ ಇಲ್ಲದೆ ಇರೋರು ಅಂತ ಕೊಟ್ಬಿಡ್ತಿದ್ವಿ ಸರ್. ಇತ್ತೀಚಿನ ದಿನಗಳಲ್ಲಿ ಹಲಸು ಈಗ ಬಂದವರು ಕೇವಲ ಸ್ವಲ್ಪ ಅಷ್ಟೇ ತೊಗೊಂಡೋಗ್ತಾರೆ, ಅದು ಬಿಟ್ಟರೆ ನನಗೀಗ ಹಲಸಿಂದ ಜಾಮ್ ಆಗುತ್ತೆ, ಹಲಸಿನ ಕಾಯಿ ಇದ್ದಾಗ ಉಪ್ಪಿನಕಾಯಿ ಮಾಡ್ತೀನಿ, ಏನಾದರೂ ಸರಿ ಸರ್ ಹಲಸಿನ ಬೀಜ ಶೇಖರಿಸಿಟ್ಟಿರ್ತೀನಿ, ಅದ್ರಲ್ಲಿ ಪೌಡ್ರ್ ಮಾಡ್ತೀನಿ, ಅದು ಪ್ರೋಟೀನ್ ಇರುತ್ತೆ ತುಂಬಾನೇ, ಯಾವುದನ್ನು ಕೂಡ ವೇಸ್ಟ್ ಮಾಡಲ್ಲ ಸರ್. ಹಾಗೆ ಹೆರಳಿಕಾಯಿ ಇರುತ್ತೆ, ಹೆರಳಿಕಾಯಿ ಬಂದ ತಕ್ಷಣ ಅದನ್ನ ಹೆಚ್ಚಿ ಉಪ್ಪಿಗೆ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆರ್ಗ್ಯಾನಿಕ್ಸ್ ಅಂತೇಳಿ ತುಂಬಾ ಡಿಮ್ಯಾಂಡ್ ಇದೆ, ಅಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಹಾಗೆ ನಾನು ಹೊರಗಡೆಗೆಲ್ಲ ಕಳಿಸ್ತೀನಿ. ಉಪ್ಪಿನಕಾಯಿಗೆ ಅಂತ ಬೇರೆ ಮಾವಿದೆ, ಆ ಉಪ್ಪಿನಕಾಯಲ್ಲಿ ಮಾವು ಮಾಡ್ತೀನಿ. ಬೇರೆದೆಲ್ಲ ನಾವು ಅದನ್ನ ತೋಟನ ಒಂದೇ ಸರಿ ಕೊಟ್ಬಿಡ್ತೀವಿ ಸರ್, ಸಪೋಟ ಮತ್ತೆ ಮಾವುನ. ನನಗೆ ಅಂತ ಒಂದಷ್ಟು ಗಿಡಗಳು ಬಿಟ್ಕೊಂಡಿದ್ದೀನಿ, ಅದರಿಂದ ನಾನೆಲ್ಲ ಮೌಲ್ಯವರ್ಧನೆ ಮಾಡಿ ಅದರಲ್ಲಿ ಡಬಲ್ ಆದಾಯ ಆಗುತ್ತೆ ನನಗೆ. ನಾನು ಡೈರೆಕ್ಟ್ ಕೊಡೋದಕ್ಕಿಂತ ಈಗ ನಾನು 50 ರೂಪಾಯಿ ಕೊಡೋದಕ್ಕಿಂತ ಕೆಜಿನ ನನಗೆ ಡಬಲ್ ಆದಾಯ ಆಗುತ್ತೆ. ಹಾಗೆ ವಿಳ್ಯದೆಲೆನೆ ನಾನೇನು ಬೆಳಿಬೇಕು ಅಂತ ಬೆಳಿಲ್ಲ, ಮನೆಗೆ ಅಂತ ಹಾಕ್ಕೊಂಡೆ. ನಂಗೆ ಗೊತ್ತಿಲ್ಲ ನಾನು ಈ ಲೆವೆಲ್ಗೆ ನಾನು ಮಾಡ್ತೀನಿ ಅಂತಾನು, ಅದು ನನಗೆ ಇಷ್ಟೊಂದು ದುಡಿಮೆ ತಂದು ಕೊಡುತ್ತೆ ಅಂತ ಗೊತ್ತಿಲ್ಲ. ವಿಳ್ಯದೆಲೆ ಸ್ವಲ್ಪ ಅಷ್ಟೇ ಹಾಕಿದ್ದು, ಒಂದು ಬಳ್ಳಿ ತಂದು ಹಾಕಿದ್ದಷ್ಟೇ ಅದನ್ನು. ಅದು ತುಂಬ ತೋಟದಲ್ಲೆಲ್ಲ ಆಗಿ ತುಂಬ ಚೆನ್ನಾಗಿ ಬಂದು ಎಲ್ಲ ಮರಗಳಿಗೂ ಹಬ್ಬಿ ಈಗ ನಾನು 1 ಕೆಜಿ ಡ್ರೈ ಪಾನ್ನ ಮಾರ್ತೀನಿ. ನಾನು 10 ಕೆಜಿ ಅಂದರೆ 1 ಕೆಜಿಗೆ 1,000 ರೂಪಾಯಿ. ಅಡಿಕೆನೂ ನಮ್ಮನೇದೇ ಯೂಸ್ ಮಾಡ್ಕೋತೀನಿ, ಹಾಗಾಗಿ ನನಗೆ ಭಾಳ ಖುಷಿ ಅನಿಸುತ್ತೆ ಸರ್. ಏಲಕ್ಕಿ ಬೆಳಿತೀವಿ, ಎಲ್ಲದು ನನಗೆ ಸ್ವಲ್ಪ ಮಟ್ಟಿಗೆ ಉಳಿತಾಯ ಆಗುತ್ತೆ. ನಾನೇನು ಕೊಳ್ಳಲ್ಲ ನೋಡಿ, ಹಂಗಾಗಿ ಲಾಭ ಹೆಚ್ಚಿಗೆ ಆಗುತ್ತೆ ಸರ್ ನನಗೆ. ನೀವು ಪ್ರಾರಂಭ ಮಾಡಿದ್ದು ರಾಗಿಯಿಂದ. ರಾಗಿಯನ್ನ ಸಾಮಾನ್ಯವಾಗಿ ನಾವು ರೊಟ್ಟಿ ಮಾಡ್ತೀವಿ, ಇಲ್ಲ ಅಂದ್ರೆ ಮುದ್ದೆ ಮಾಡ್ತೀವಿ. ಹೆಚ್ಚು ಅಂತ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಒಂದಷ್ಟು ಪುಡಿ ಮಾಡ್ಕೊಡೋಂಥದ್ದು, ಸ್ಲರಿ ಮಾಡ್ಕೊಡೋಂಥದ್ದು, ಆ ಥರದನ್ನ ಮಾಡ್ತೀವಿ. ಇವತ್ತು ರಾಗಿಗೆ ಹೆಚ್ಚು ಬೇಡಿಕೆ ಇದೆ. ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಬದಲಾದಂತಹ ವಾತಾವರಣ ಇರ್ಬೋದು, ಹಾಳಾಗಿರ್ತಕ್ಕಂಥ ಆರೋಗ್ಯ ಇರ್ಬೋದು, ಇದೆಲ್ಲದನ್ನು ಸರಿಪಡಿಸೋದಕ್ಕಾಗಿ ರಾಗಿಯನ್ನು ಹೆಚ್ಚು ಬಳಕೆಯನ್ನು ಮಾಡ್ತಾರೆ. ರಾಗಿನಲ್ಲಿ ಏನೆಲ್ಲ ಐಟಮ್ಗಳನ್ನು ಮಾಡ್ತೀರಾ, ಹೇಗೆ ಮಾಡೋದು ಅದನ್ನು, ಅದ್ರ ಬಗ್ಗೆ ತಿಳಿಸ್ಕೊಡಿ. ರಾಗಿಲಿ ನಾನು ರಾಗಿ ಮೊಳಕೆ ರಾಗಿ ಮಾಲ್ಟ್ ಒಂದು ಮಾಡ್ತಾ ಇದ್ದೀನಿ ಸರ್. ನಾನ್ ಮಾಡ್ತಾ ಇದ್ದಿದ್ದು ಆಕ್ಚುಲಿ ಸಿರಿಧಾನ್ಯದ್ದು ಸ್ಟಾರ್ಟಿಂಗ್ ಮಾಡ್ತಾ ಇದ್ದಿದ್ದು. ನಾನು ಕಂದ್ಲಿ ಕೆವಿಕೆಗೆ ಹೋಗಿ ಅಲ್ಲಿ ರಾಗಿ ಮೊಳಕೆ ರಾಗಿ ಮಾಲ್ಟ್ದು ಶಿವಶಂಕರ್ ಸರ್ ಇಂದ ನಾನು ಟ್ರೈನಿಂಗ್ ತಗೊಂಡೆ ಸರ್. ಅದಾದ್ಮೇಲೆ ನನಗೆ ಒಂದೊಂದೇ ಶುರುವಾಯ್ತು ಸರ್. ಹಾಗೆ ಬ್ಲಾಕ್ ರೈಸ್ ಮಾಲ್ಟ್ ಮಾಡ್ತೀನಿ ನಾನು, ಕಪ್ಪು ಅಕ್ಕಿದು ಮಾಲ್ಟ್ ಪೌಡರ್, ವೆರೈಟೀಸ್ ವೆರೈಟೀಸ್ ಮಾಲ್ಟ್ ಪೌಡರ್ ಮಾಡ್ತೀನಿ ಸರ್. ಈ ರಾಗಿ ಮೊಳಕೆ ರಾಗಿದ್ ಹೇಳದ್ನಲ್ವಾ, ಅದು 5 months ಬೇಬಿಯಿಂದ ದೊಡ್ಡವ್ರ ತನಕ ಯೂಸ್ ಮಾಡಬಹುದು ಸರ್. ರಾಗಿ, ಹೆಸರು ಕಾಳು ಮತ್ತೆ ಗೋಧಿ ಇದನ್ನ ನೆನೆಸ್ಬಿಟ್ಟು ಮೊಳಕೆ ಬರಸ್ಬೇಕು, ಕುರುಮೊಳಕೆ ಮೊಳಕೆ ಬರೆಸಿ ಅದನ್ನ ಒಣಗ್ಸೋದು ಸರ್. ಒಣಗಿಸಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಬಾದಾಮಿ ಚಕ್ರಮನಿ ಸೊಪ್ಪು ಹಾಕಿ ಒಂದೆರಡು ಏಲಕ್ಕಿ ಹಾಕಿ ಪೌಡರ್ ಮಾಡೋದು ಸರ್ ಅಷ್ಟೇ. ಅದು ಇನ್ನು ಏನೇನು ಉತ್ಪನ್ನಗಳನ್ನ ಮಾಡ್ತೀರಾ? ಅಕ್ಸೆ ಬೀಜದ್ದು ಚಟ್ನಿ ಪೌಡರ್ ಮಾಡ್ತೀನಿ, ಅಕ್ಸೆ ಬೀಜ ಲಡ್ಡು ಮಾಡ್ತೀನಿ. ನಮ್ದೇ ತೆಂಗಿನ ಮರ ಇರೋದ್ರಿಂದ ಕೊಬ್ಬರಿ ಯೂಸ್ ಮಾಡ್ಕೊಂತೀನಿ, ಕೊಬ್ಬರಿ ಲಡ್ಡು ಮಾಡ್ತೀನಿ, ಡ್ರೈ ಫ್ರೂಟ್ಸ್ ಲಡ್ಡುಗಳು ಮಾಡ್ತೀನಿ. ತುಂಬಾ ವೆರೈಟೀಸ್ ವೆರೈಟೀಸ್ ಚಟ್ನಿ ಪೌಡ್ರು, ಒಂದೆಲ್ಗೆಲ್ಲ ನನಗೆ ಮನೇಲೇ ಸಿಗುತ್ತೆ ತೋಟದಲ್ಲಿ. ಕರ್ಬೇವು ಸಿಗುತ್ತೆ, ನುಗ್ಗೆ ಸಿಗುತ್ತೆ, ಚಕ್ರಮನಿ ಸೊಪ್ಪು ಸಿಗುತ್ತೆ, ಎಲ್ಲಾ ತರದ್ದು ಸೊಪ್ಪುಗಳನ್ನ ಬೆಳೀತಾ ಇರ್ತೀನಿ. ಯಾವ ಸೊಪ್ಪು ನನಗೆ ಹೇರಳವಾಗಿ ಸಿಗುತ್ತೆ ಅದನ್ನೆಲ್ಲ ನಾನು ವೇಸ್ಟ್ ಮಾಡಲ್ಲ, ಎಲ್ಲವನ್ನು ಚಟ್ನಿ ಪೌಡ್ರು ಮಾಡ್ತೀನಿ ಸರ್. ನಾನು ಒಂದೆರಡು ಲಡ್ಡುಗಳನ್ನ ಮಾಡ್ತಕ್ಕಂಥದ್ದು ಹೇಗೆ, ಅದ್ರ ಬಗ್ಗೆ ಹೇಳ್ಕೊಡಿ. ಅಕ್ಸೆ ಬೀಜ ಲಡ್ಡುದು ಹೇಳ್ತೀನಿ. ಅಕ್ಸೆ ಬೀಜ ಹುರಿದು ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಕೊಬ್ಬರಿ ಅವುಗಳನ್ನೆಲ್ಲ ಸೇರಿಸಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಅದನ್ನ ಪಾಕ ತೆಗೆದು ಮಾಡೋ ಅಂತದ್ದು ಸರ್ ಲಡ್ಡು. ಮಾಮೂಲಿ ನಾವು ಮನೆಯಲ್ಲಿ ಹೆಂಗ್ ಲಡ್ಡು ಮಾಡ್ತೀವೋ ಪಾಕ ತೆಗೆದು, ಹೌದು, ತಂಬಿಟ್ಟು ತಂಬಿಟ್ಟು ಮಾಡ್ದಂಗೆ ಅಷ್ಟೇ ಸರ್, ಈಸಿ ಇರುತ್ತೆ ತುಂಬಾನೇ. ಕೊಬ್ಬರಿ ಲಡ್ಡು ಮಾಡ್ತೀನಿ ಅಂತ ಹೇಳಿದ್ರಿ, ಅದ್ ಹೇಗೆ? ಸೇಮ್ ಕೊಬ್ಬರಿ ಶೇಂಗಾ ಎಲ್ಲ ಹಾಕಿ ಅದಕ್ಕೂ ಪಾಕ ತೆಗ್ದಷ್ಟೇ ಮಾಡೋ ಅಂತದ್ದು ಸರ್. ಅದು ಕೂಡ ಯಾವುದು ಕಷ್ಟ ಇಲ್ಲ ಸರ್, ಮನ್ಸಿಟ್ಟು ಮಾಡಿದ್ರೆ ಎಲ್ಲ ಸುಲಭ. ಇದಿಷ್ಟು ನೀವು ಏನ್ ಬೆಳಿತೀರೋ ಅದನ್ನ ಮಾಡ್ತಕ್ಕಂಥದ್ದು. ನೀವು ಬೆಳೆದನೇ ಇರೋಂತ ಉತ್ಪನ್ನಗಳನ್ನು ಕೂಡ ಸಾಕಷ್ಟು ನೀವು ಮೌಲ್ಯವರ್ಧನೆಯನ್ನ ಮಾಡ್ತಿದ್ದೀರ. ಏನೇನ್ ಮಾಡ್ತಿದ್ರ ಒಂದು ಲಿಸ್ಟ್ ಹೇಳಿ. ನಾನು ಬೆಳೀತಾ ಇರೋದು ಚಟ್ನಿ ಪೌಡರ್ಗಳು, ವಿಳ್ಯದೆಲೆ, ಡ್ರೈ ಪಾನು, ಉಪ್ಪಿನಕಾಯಿಗಳು ಅವೆಲ್ಲ ನಾನು ಬೆಳೀತಾ ಇರೋದು ಮಾಡ್ತಾ ಇದ್ದೀನಿ ಸರ್. ನಾನು ಬೆಳೀತಾ ಇರೋದಂದ್ರೆ ಅಕ್ಸೆದು ಬೀಜ, ಅದು ಅದನ್ನು ಹೊರಗಡೆಯಿಂದ ತರಿಸ್ಕೊಂತೀನಿ. ನಲ್ಲಿಕಾಯಿದೊಂದು ತೊಕ್ಕು, ಅದನ್ನು ನಾನು ನಲ್ಲಿಕಾಯಿನ ಹೊರಗಡೆಯಿಂದ ತರಿಸ್ಕೊಂತೀನಿ. ಕೆಲವೆಲ್ಲ ನನ್ನ ಹತ್ರ ಇರೋಂಥದ್ದೆಲ್ಲ ನಾನು ಮಾಡ್ತೀನಿ ಸರ್. ಕೆಲವೊಂದು ಸಿಗದೇ ಇರೋಂಥದ್ದನ್ನು ನಾನು ಹೊರಗಡೆಯಿಂದ ತರಿಸ್ಕೊಂಡು ಅದನ್ನು ವ್ಯಾಲ್ಯೂಡೇಷನ್ ಪ್ರಾಡಕ್ಟೇ ಮಾಡ್ತೀನಿ ಸರ್ ನಾನು. ಅದನ್ನು ಕೂಡ ಮಾಡ್ತಿದ್ದೀರಾ? ಈಗ ನೀವು ಇಷ್ಟೊಂದೆಲ್ಲ ವ್ಯಾಲ್ಯೂ ಅಡಿಷನ್ ಮಾಡ್ತಿರಲ್ಲ, ಮೌಲ್ಯವರ್ಧನೆ ಮಾಡ್ತಿರಲ್ಲ, ಎಲ್ಲಿ ಮಾರಾಟ ಮಾಡ್ತೀರಾ ಅದನ್ನ? ಹಸನ್ ಆರ್ಗ್ಯಾನಿಕ್ಸ್ ಅಂತೆ, ಹಾಗೆ ಜಿಲ್ಲಾ ಪಂಚಾಯತಿಂದ ನನಗೆ ಕೃಷಿ ಮೇಳಗಾಗ್ಲಿ ಸರಸ್ ಮೇಳಗಳಿಗಾಗ್ಲಿ ಇವುಗಳಿಗೆಲ್ಲ ಕಳಿಸ್ಕೊಡ್ತಾರೆ. ಹೈದರಾಬಾದ್, ಕೇರಳ ಎಲ್ಲಾದ್ರೂ ಆಗಿರ್ಬೋದು. ಸರಸ್ ಮೇಳ ಇದ್ದಾಗ ಬೆಂಗಳೂರಲ್ಲಿ ಇತ್ತು 15 ದಿವಸ ಬಸವನಗುಡಿಲಿ, ಅಲ್ಲಿ 15 ದಿವಸ ಸ್ಟಾಲ್ ಹಾಕಿದ್ದೆ. ನನ್ನ ಎಫರ್ಟ್, ನಾನು ಎಷ್ಟು ಹಾಕಿ ನಾನು ಮಾಡ್ತೀನೋ ನನ್ನ ಬಿಸ್ನೆಸ್ ಆ ಥರ ಆಗುತ್ತೆ, ಖುಷಿ. ಅದೊಂದು ನನಗೆ ನಿಜವಾಗ್ಲೂ ಜಿಲ್ಲಾ ಪಂಚಾಯತ್ ಅವ್ರ ಕಾಂಟ್ಯಾಕ್ಟ್ ಆದ್ಮೇಲೆ ವೀಣಾ ಮೇಡಮ್ ನನಗೆ ಆಕ್ಚುಲಿ ಸಂಘಕ್ಕೆ ಸೇರಿಸಿದ್ರು, ಅವರು ಕಾಂಟ್ಯಾಕ್ಟ್ ಆಗಿ ನನ್ನ ಸೇರಿಸಿದ ಮೇಲೆ ಜಿಲ್ಲಾ ಪಂಚಾಯತಲ್ಲೇ ಅರೇಂಜ್ ಮಾಡಿರ್ತಾರೆ, ಅಲ್ಲಿಗೆಲ್ಲ ನಾನು ಸ್ಟಾಲ್ ಹಾಕ್ತೀನಿ. ಮೈಸೂರು, ಬೆಂಗಳೂರು ಈ ತರ ಎಲ್ಲೇ ಇದ್ರು ಲೇಡೀಸ್ಗಳಿಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕಡೆ ಎಲ್ಲ ಸ್ಟಾಲ್ಗಳು ಹಾಕಕ್ಕೆ ನನಗೆ ಅದೇ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ನಾನು ಅಲ್ಲಿಗೆಲ್ಲ ಹೋಗಿ ಹಾಕ್ತೀನಿ. ಮೇನ್ ಇವಾಗ ಜಿಲ್ಲಾ ಪಂಚಾಯತಿಂದ ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಆಕ್ಚುಲಿ ನೀವೇನು ವ್ಯಾಲ್ಯೂಡಿಷನ್ ಮಾಡ್ತಿರೋ, ಮೌಲ್ಯವರ್ಧನೆಯನ್ನ ಬೇರೆ ಬೇರೆ ತರದ ಉತ್ಪನ್ನಗಳನ್ನ ಮಾಡ್ತಿರೋ, ಅದೆಲ್ಲದೂ ಕೂಡ ಮಾರಾಟ ಆಗುತ್ತೆ? ಹಾ ಖಂಡಿತ ಸರ್, ಎಲ್ಲವುದನ್ನು, ಯಾವುದು ನನಗೆ ವೇಸ್ಟ್ ಆಯ್ತು ಅನ್ನಂಗೆ ಇಲ್ಲ ಸರ್. ವೇಸ್ಟ್ ಅನ್ನೋ ಪದನೇ ನನಗೆ ಗೊತ್ತಿಲ್ಲ ಸರ್ ಹೇಳಬೇಕು ಅಂದ್ರೆ. ಅದು ಕಸ ಆಗಿರ್ಲಿ ಅದ್ರಲ್ಲಿ ರಸ ಮಾಡೋ ಅಂತದ್ದು ಒಂದು ಕಲೆ ನನಗೆ ಗೊತ್ತಿರೋದ್ರಿಂದ ನಂಗೆ ಎಲ್ಲೇ ಹೋದ್ರು ಎಲ್ಲಾ ಪದಾರ್ಥಗಳು ಮಾರಾಟ ಆಗುತ್ತೆ ಸರ್ ನನಗೆ. ನಿಮ್ಮ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನೀವೀಗ ಏನೇನ್ ಮಾಡ್ತೀನಿ ಅಂತ ಹೇಳಿದ್ರು ಅದೆಲ್ಲದನ್ನು ನೀವು ಒಬ್ಬರೇ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ನಿಮ್ಗೆ ಅಷ್ಟೊಂದು ಟೈಮ್ ಹೆಂಗ್ ಸಿಗುತ್ತೆ, ಅಷ್ಟೊಂದು ಶ್ರಮ ಎಲ್ಲಿ ದೊರಕುತ್ತೆ ನಿಮ್ಗೆ, ಅಷ್ಟೊಂದು ತಾಳ್ಮೆ ಹೆಂಗಿದೆ ಅಂತ? ಒಂದೊಂದ್ ದಿವಸ ಸೋಂಬೇರಿ ಹೆಂಗ್ ನಾನು ಸುಮ್ನೆ ಇದ್ಬಿಡ್ತೀನಿ ಸರ್, ಏನು ಕೆಲ್ಸ ಮುಟ್ಟಲ್ಲ, ಮಾಡಿ ಮಾಡಿ ಬೇಜಾರಾಗಿರುತ್ತೆ, ಸುಮ್ ಕೂತಿರ್ತೀನಿ ನಾನು. ಅದು ನನಗೆ ಮನಸ್ ಬಂದಾಗ, ಅದು 12 ಗಂಟೆ ರಾತ್ರಿ ಆಗ್ಲಿ, 3 ಗಂಟೆ ರಾತ್ರಿ ಆಗ್ಲಿ, ಅದು ನನಗ್ ಜವಾಬ್ದಾರಿ ಅನ್ನೋದಿದ್ದಾಗ ಒನ್ ಡೇ ಫುಲ್ ಸರ್, ಬೆಳಗ್ಗೆನು ಮಲಗಿರಲ್ಲ, ನಾನು ರಾತ್ರಿನೂ ಮಲಗಿರಲ್ಲ, ಒಂದ್ ಡೇ ಫುಲ್ ಎಲ್ಲ ನಾನು ವರ್ಕ್ ಮಾಡ್ಕೊಡ್ತೀನಿ ಸರ್. ಜೊತೆಗೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ಕೊಡ್ತಾರೆ, ಅಲ್ಪ ಸ್ವಲ್ಪ, ತುಂಬಾ ಎಲ್ಲ ಹುರಿಯೋದು ಗಿರಿಯೋದೆಲ್ಲ ಬಂದ್ ಮಾಡ್ಕೊಡಲ್ಲ ಅವರು. ಅದು ಬಿಟ್ರೆ ಪ್ಯಾಕಿಂಗ್ ಗಿಕ್ಕಿಂಗ್ ನನ್ನ ಕಷ್ಟ ನೋಡ್ಬಿಟ್ಟು ಸ್ವಲ್ಪ ಮಾಡ್ಕೊಡ್ತಾರೆ. ಬಿಟ್ರೆ ನನಗೆ ಕೆಲವು ಟೈಮಲ್ಲಿ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಅದು ಬಿಟ್ರೆ ನನಗೆ ಆ ದೇವರ ಶಕ್ತಿ ಕೊಟ್ಟಿದ್ದಾನೆ ಸರ್. ನನಗೆ ಫ್ರೆಂಡ್ಸ್ಗಳು ಹೇಳ್ತಾರೆ, ನಿನಗೆ ದಿನದಲ್ಲಿ 24 ಗಂಟೆ ಇಲ್ಲ, ಮೋಸ್ಟ್ಲಿ ನಿನಗೆ 44 ಗಂಟೆ ಇರಬೇಕು ಮೋಸ್ಟ್ಲಿ ಅಂತ ಹೇಳ್ತಾ ಇರ್ತಾರೆ ಅವರು. ಕೆಲವರು ಫೋನಲ್ಲಿ ನನಗೆ ಅದನ್ನೇ ಹೇಳ್ತಾ ಇರ್ತಾರೆ, ನಮ್ಮ ಕೈಲಿ ಒಂದು ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ, ಅದೇ ನೀವು ಕೇಳ್ದಂಗೆ ಟೈಮ್ ಹೆಂಗ್ ಸಿಗುತ್ತೆ? ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ನನಗೆ ಆ ಸಂತೋಷ ಇದೆ, ಅದೇ ಫ್ರೆಂಡ್ಸ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿರ್ತಾರೆ ನೋಡಿ, ಅದು ಸ್ಫೂರ್ತಿ ಇರುತ್ತೆ ನನಗೆ. ಇದು ಮಾಡೋದ್ರಲ್ಲಿ ಎಲ್ಲ ಯೋಚನೆಗಳಾಗಲಿ, ಏನೇ ಬೇಸರಗಳಾಗಲಿ, ಎಲ್ಲ ಕಳೆದು ನಾನು ಇದಕ್ಕೆ ಗಮನ ಕೊಟ್ಟು ಇದನ್ನು ಮಾಡ್ತಾ ಇರ್ತೀನಿ, ಪ್ರೀತಿಯಿಂದ ಮಾಡ್ತೀನಿ, ಎಲ್ಲದನ್ನು ಟೇಸ್ಟ್ಫುಲ್ ಆಗಿ ಮಾಡ್ತೀನಿ ಸರ್. ಹಾಗಾಗಿ ನನಗೆ ಟೈಮ್ ಇಲ್ಲ ಅಂತ ಹೇಳಲ್ಲ ಸರ್, ನನ್ನ ಟೈಮ್ ಇರುತ್ತೆ, ನಾವು ಉಪಯೋಗಿಸ್ಕೊಳ್ಳಲ್ಲ ಅಷ್ಟೇ. ನಿಮ್ಮ ಈ ಎಲ್ಲ ಕೆಲಸಗಳನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ನಿಮಗೆ ಅನೇಕ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಏನೆಲ್ಲ ಪ್ರಶಸ್ತಿಗಳು ಇದುವರೆಗೆ ನಿಮಗೆ ಬಂದಿದೆ, ಈ ಪ್ರಶಸ್ತಿಗಳು ಈ ತರಹದ ಒಂದು ಹೊಸ ಸಾಹಸವನ್ನ ಮಾಡುವಂತವರಿಗೆ ಹೇಗೆ ಒಂದು ಸ್ಫೂರ್ತಿಯನ್ನ ನೀಡುತ್ತೆ? ಪ್ರಶಸ್ತಿಗೋಸ್ಕರ ನಾನೇನ್ ಮಾಡ್ಲಿಲ್ಲ ಸರ್. ಇದನ್ನ ಹೇಳ್ಬೇಕಾದ ವಿಷಯ ಅಂದ್ರೆ, ನನ್ನ ಫ್ರೆಂಡ್ ನನಗೆ ತೋಟ ಮಾಡುವಾಗ ಫೈನಾನ್ಸ್ ಹೆಲ್ಪ್ ತುಂಬಾ ಮಾಡೋರು ಸರ್, ಅವರು ಲಕ್ಷ್ಮೀದೇವಿ ಮೇಡಮ್ ಅಂತೇಳಿ. ಅವ್ರು ಯಾವಾಗ್ಲೂ ಹೇಳೋರು ಅವ್ರ ಗಂಡ ಹೆಂಡತಿ ಲತಾ, ನಿಂಗೆ ನಿಮ್ಮ ಯಜಮಾನ್ರಿಗೆ ಮುಂದೆ ಒಂದು ದಿನ ತುಂಬಾ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಅಮ್ಮ ಅಂತ ಅನ್ನೋರು. ನನಗೆ ಗೊತ್ತಾಗ್ತಿರ್ಲಿಲ್ಲ ಅವಾಗ, ಬರೀ ನಂಗೆ ಕಷ್ಟಜೀವಿ, ನನಗೆ ಹಿಂಗೆ ಕಷ್ಟಪಡೋದಷ್ಟೇ ಗೊತ್ತಿರೋದಷ್ಟೇ. ಈಗ ನನಗೆ ಪ್ರಶಸ್ತಿ ಬಂದ್ಮೇಲೆ ಅವ್ರ ಮಾತು ನನಗೆ ಅರ್ಥ ಆಗ್ತಿರೋದು ಸರ್. ಆ ದಿನಗಳಲ್ಲಿ ನನ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ರೈತ ಮಹಿಳೆ ಆಗಿ ನನ್ನ ಗುರುತಿಸಿ ಆತ್ಮ ಯೋಜನೆ ಅಡಿಯಲ್ಲಿ ನನಗೆ ತಾಲೂಕು ಮಟ್ಟದ್ದು ಸಮಗ್ರ ಕೃಷಿ ಘಟಕದ ಅಡಿಯಲ್ಲಿ ನನಗೆ ಒಂದು ಪ್ರಶಸ್ತಿ ಕೊಡ್ತಾರೆ ಸರ್. ಅದಾದ ನಂತರ ಬೆಂಗಳೂರಲ್ಲಿ ಒಂದು ನನಗೆ ಸ್ವಾಮಿ ವಿವೇಕಾನಂದ ಸದ್ಭವನ ರಾಷ್ಟ್ರೀಯ ಪ್ರಶಸ್ತಿ ಸಿಗುತ್ತೆ ಸರ್. ಅದಾದ ನಂತರ ಮೈಸೂರಲ್ಲಿ ಒಂದು ನನಗೆ ಪುನೀತ್ ರಾಜ್ಕುಮಾರ್ ಅವ್ರದ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಸರ್. ಸರಸ್ ಮೇಳದ ಸರ್ ಇದು, ನಾನು ಹೈದರಾಬಾದ್ಗೆ ಹೋಗಿದ್ದೆ ಅಲ್ಲಿ, ಇದು PMFE ನನಗೆ ಮೈಸೂರು CFTRI ಟ್ರೈನಿಂಗ್ ಹಾಕಿದ್ರೆ ಸರ್, ಅದನ್ನ ಟ್ರೈನಿಂಗ್ ಒಂದು ಮುಗಿಸಿದೆ ಸರ್. ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಗಟ್ಟದ್ದು ಸರ್ ಇದು, ಮೆಡಿಸಿನಲ್ ಪ್ಲಾಂಟ್ಗಳ ಬಗ್ಗೆ ನಾನು ಟ್ರೈನಿಂಗ್ ತಗೊಂಡೆ ಸರ್. ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಮೈಸೂರು ಇವರಿಂದ ನನಗೆ ಅಭಿನಂದನಾ ಪತ್ರ PMFE ಸಿಕ್ಕಿರೋದು ಸರ್. ಅದು ಸರಸ್ ಮೇಳದ್ದು 2021-22 ಸಿಕ್ಕಿರೋದು ಸರ್. ಇದು ಇದು ಸಾವಯವ ಸಂತೆಗೆ ಹೋಗ್ತಾ ಇದ್ದೆ ಸರ್ ಅದ್ರದ್ದು. ಇದು ಆಲೂರು ಪುಣ್ಯಭೂಮಿನಲ್ಲಿ ನಾನು ಸ್ಟಾಲ್ ಹಾಕಿದ್ದೆ ಸರ್, ಅಲ್ಲಿದು ಪೇಪರ್ ಇದು. ಇದು ನನಗೆ ಆಲೂರಲ್ಲಿ ರೈತ ಮಹಿಳೆ ಅಂತೇಳಿ ಕೊಟ್ರು ಸರ್ ಅದು ಪೇಪರ್ದು. ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಪ್ರಶಸ್ತಿಗಳು ಎಷ್ಟು ಮುಖ್ಯ ಸಾಧಕರಿಗೆ? ನಾವು ಪ್ರಶಸ್ತಿ ತಗೊಂಡಿರೋದನ್ನ ನೋಡಿ ಬೇರೆಯವ್ರು ನಮ್ ಹಿಂದೆ ಬಂದಿರೋರು, ನಾವು ಈ ತರ ಸಾಧನೆ ಮಾಡೋರು ನಮಗೂ ಹಿಂಗ್ ಸಿಗುತ್ತೆ ಅನ್ನೋದು ಒಂದ್ ಕಡೆ. ಪ್ರಶಸ್ತಿಗಿಂತ ನನಗೆ ಕಸ್ಟಮರಿಗೆ ಒಂದು ಒಳ್ಳೆ ಸಮಾಜಕ್ಕೊಂದ್ ಸೇವೆ ಕೊಡ್ತೀನಿ ಅನ್ನೋ ಖುಷಿ ಇರುತ್ತೆ. ಅವ್ರು ನನಗೆ ಒಳ್ಳೆ ಆರೋಗ್ಯಕರವಾಗಿರೋ ಆಹಾರ ಕೊಡ್ತೀರಾ ಅಂತ ಹೇಳೋದೆ ನನಗೆ ಪ್ರಶಸ್ತಿ. ಇದು ಅವ್ರು ನನ್ನ ಗುರುತಿಸಿ ಕೊಡ ಅಂತ ಪ್ರಶಸ್ತಿ ಸರ್ ನನಗೆ. ಈ ನಿಮ್ಮ ಒಂದು ಮೌಲ್ಯವರ್ಧನೆ ಏನಿದೆ, ಸಂಸ್ಕರಣೆ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ತಾವು ಕೂಡ ಮಾಡಬೇಕು ಅಂತ ಯಾರಿಗನ್ಸುತ್ತೋ ಅವರು ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಫೋನ್ ನಂಬರಿಗೆ ಫೋನ್ ಮಾಡಬಹುದು ಸರ್, 9108782536 ಸರ್. 9108782536 ಸರ್, ಈ ನಂಬರ್ಗೆ ಕರೆ ಮಾಡಿದ್ರಾಯ್ತು. ಒಳ್ಳೇದು ಲತಾ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳು, ಅದರ ಜೊತೆಗೆ ನೀವೇನು ತಾವು ಬೆಳೆದಂತಹ ಉತ್ಪನ್ನಗಳಿಗೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನ ಮಾಡ್ತಿದ್ದೀರೋ, ಈ ಎಲ್ಲ ವಿಚಾರಗಳನ್ನು ಕೂಡ ವಿವರವಾಗಿ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ನಮ್ಮ ನಿಲಯದಿಂದ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಮರಸು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಎಸ್ಎಂ ಲತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹೈನುವನ್ನು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಬಾನುಲಿ ಸರಣಿಯಲ್ಲಿ ಜಾನುವಾರುಗಳಲ್ಲಿ ಪ್ರಥಮ ಚಿಕಿತ್ಸೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂಧನ್. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಪ್ರಸಾರವಾಯಿತು. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಮಗಳ ಮದುವೆಗೆ ಬಟ್ಟೆ ಶಾಪಿಂಗು ಜೋರಾಗೇ ಇದೆ. ಹೌದು ಕಣಮ್ಮ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಜವಳಿಗಳು, ಸೂಟಿಂಗ್ಸ್, ಶರ್ಟಿಂಗ್ಸ್ ಎಲ್ಲವನ್ನು SSR ಸಿಲ್ಕ್ಸ್ ಅಲ್ಲಿ ತಗೊಂಡು ಬಂದ್ವಿ. ಅದು ಹೋಲ್ಸೇಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಕ್ತು. ಕ್ವಾಲಿಟಿ ಸೂಪರ್ರೋ ಸೂಪರ್ರು. ಭೇಟಿ ಕೊಡಿ SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ರಸವಾರ್ತೆ, 6:51 ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ, 7:45 ಕನ್ನಡ ಚಿತ್ರಗೀತೆಗಳು, ರಾತ್ರಿ 9:00 ನಾಟಕ ಅಧಮ್ಯ, ರಚನೆ ಜಾಹೋ ನಾರಾಯಣಸ್ವಾಮಿ, ನಿರ್ಮಾಣ ಎಆರ್ ಗೋಪಾಲನಾಯಕ್. 10:05 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಚಿಂತನ, ಡಾಕ್ಟರ್ ಎಚ್ ಶಶಿಕಲಾ ಅವರಿಂದ, 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:45 ರೈತರಿಗೆ ಸಲಹೆ, 6:50 ಪ್ರಾಯೋಜಿತ ಕಾರ್ಯಕ್ರಮ ವನ ಮಹೋತ್ಸವ, ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ, 7:15 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ, ಪ್ರಾಯೋಜಕರು ಯೋಜನಾ ನಿರ್ದೇಶಕರು RCH ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಕರ್ನಾಟಕ ಸರ್ಕಾರ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ,